ಮೇಘ ಸಂದೇಶ ಸರಣಿಯ 524ನೇ ಸಂಚಿಕೆ ಮೂಡಿಬರ್ತದ. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಆತ್ಮೀಯರೇ, ಕಳೆದ ವಾರ ನಾವು ಯಾವ ರೀತಿಯಾದಂಥ ವಾತಾವರಣದ ವರ್ತನೆಯನ್ನು ಊಹೆ ಮಾಡಿದ್ವಿ, ಹವಾಮಾನ ತಜ್ಞರು ಏನು ಹೇಳಿದ್ರು, ಬಹುತೇಕ ಹೆಚ್ಚು ಕಡಿಮೆ ಅದೇ ವಾತಾವರಣವನ್ನು ನಾವು ವಾರ ಪೂರ್ತಿ ನೋಡಿದ್ವಿ, ಗಮನಿಸಿದ್ವಿ ಅನ್ನುವಂಥ ಮಾತು ತಮ್ಮ ಅನುಭವ ಕೂಡ ಆಗ್ಯದ. ಮೊದಲಿನ 3 ದಿನಗಳು ಸಂಪೂರ್ಣವಾಗಿ ಒಣ ವಾತಾವರಣ ಇರಬಹುದಾಗ್ಯದ ಅನ್ನುವಂಥ ಒಂದು ಸೂಚನೆ ಇತ್ತು. ಅದರ ನಂತರ ಶನಿವಾರದಿಂದ ಮಂಗಳವಾರ ತನಕ ಏನು ದಿನಗಳು ಬರ್ತಾವ, ಈ ದಿನಗಳಲ್ಲಿ ಕೆಲವು ಕಡೆಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂಥ ಒಂದು ವಿಚಾರ ಹೇಳಿದರು. ಆದರೂ ಕೂಡ ಇಡೀ ವಾರವನ್ನು ನಾವು ನೋಡಿದರೆ ಬಹುತೇಕ ಒಣ ವಾತಾವರಣ, ನಮಗೆ ಬೇಕಾದಂತಹ ಒಂದು ವಾತಾವರಣ ಇರಬಹುದಾಗ್ಯದ ಅನ್ನುವಂಥ ಒಂದು ಸೂಚನೆ ನಮಗೆ ಸಿಕ್ಕಿತ್ತು. ಇಲ್ಲಿ ಶನಿವಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು ನಮ್ಮ ಗಮನಕ್ಕೆ ಬಂದದ. ಚಿಂಚೋಳಿ ತಾಲೂಕಿನ ಕೆಲವು ಭಾಗಗಳಲ್ಲಿ ಹಗುರವಾಗಿ ಮಳೆ ನಾವೇನು ನಿರೀಕ್ಷೆ ಮಾಡಿದ್ವಿ ಅದರ ಬದಲಿಗೆ ಸಾಧಾರಣ ಮಳೆಯಾಗಿದ್ದು, ಕೆಲವೊಂದು ಕಡೆ ಉತ್ತಮ ಮಳೆ ಆಗಿದ್ದು ನಮ್ಮ ಗಮನಕ್ಕೆ ಬಂದದ. ಕೆಲವು ಕಡೆ ಜಿಟಿ ಜಿಟಿ ಮಳೆ ಕೂಡ ಆಗಿದೆ. ಇದನ್ನ ತಾವೆಲ್ಲರೂ ನಮಗೆ ಹೇಳಿದ್ದೀರಿ, ಮೆಸೇಜ್ಗಳನ್ನ ಮಾಡಿದ್ದೀರಿ, ಮತ್ತೆ ಆಡಿಯೋ ಕೂಡ ಕಳಿಸಿದ್ದೀರಿ. ಕೆಲವರು ಬೆಳೆಗಳ ವಿಡಿಯೋ ಮತ್ತೆ ಮಳೆಯ ವಿಡಿಯೋ ಕೂಡ ತಾವು ಕಳಿಸಿದ್ದೀರಿ. ಔರ ತಾಲೂಕು ಕಮಲ್ನಗರದಿಂದ ಬಿಎನ್ ಸೊಲಾಪುರೆ, ಇಂಡಿ ತಾಲೂಕು ಬಂಥನಾಳದಿಂದ ಹಸನ್ ಸಾಬ್ ಶೇಖ್, ಇಂಡಿ ತಾಲೂಕು ಹಲಸಂಗಿಯಿಂದ ಎನೆ ಹಾವಿನಾಳ್, ಚಡಚಣ ತಾಲೂಕು ನಂದರಿಗೆಯಿಂದ ಪುಂಡಲೀಕ್ ಗುಬ್ಬ್ಯಾಡ್, ದೇವದುರ್ಗ ತಾಲೂಕು ಎನ್ ಗಣೇಕಲ್ದಿಂದ ಶೇಖರಪ್ಪ ಬಾಗ್ಲಿ, ಇಂಡಿ ತಾಲೂಕು ಮಿರಿಗಿಯಿಂದ ಬಸವರಾಜ್ ಅತನೂರ್, ಸೇಡಂ ತಾಲೂಕು ಕುಕ್ಕುಂದಾದಿಂದ ರಾಜು ತಳವಾರ್, ಸಿಂದಗಿ ತಾಲೂಕು ಕಕ್ಕಳಮೇಲಿಯಿಂದ ವೀರೇಶ್ ಮಾಹೂರ್, ಇಂಡಿ ತಾಲೂಕು ಮಸಳೆಯಿಂದ ಚಿದಾನಂದ್ ಬೇನೂರ್, ಇಂಡಿ ತಾಲೂಕು ಹಲಸಂಗಿಯಿಂದ ಡಾಕ್ಟರ್ ಶಾಂತವೀರ್ ಭೂಪಾಳಿ, ಬಸವ ಕಲ್ಯಾಣ ತಾಲೂಕು ಎಲ್ಲದಗುಂಡಿಯಿಂದ ಗೌತಮ್ ಗಾಯಕ್ವಾಡ್, ಬಸವನ ಬಾಗೇವಾಡಿ ತಾಲೂಕು ಅಡವಿ ನಂದ್ಯಾಳದಿಂದ ಪಿಎಸ್ ಹಳ್ಳಿಯವರು, ಮತ್ತು ಇನ್ನೂ ಅನೇಕರು ತಾವು ನಮಗೆ ಕರೆ ಮಾಡಿ ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ಕಳೆದ ವಾರ ನಾವು ಭೂಕಂಪನದ ಬಗ್ಗೆ ವಿಶೇಷವಾಗಿ ನೋಡಿದ್ವಿ. ನೈಸರ್ಗಿಕ ವಿಕೋಪ, ಭೂಕಂಪ ಆಯಿತು ಅಂತಂದ್ರೆ ನಮಗೆಲ್ಲರಿಗೂ ಆತಂಕ ಶುರು ಆಗ್ತದೆ. ಕಳೆದ ಕೆಲವು ದಿನಗಳಲ್ಲಿ ನಾವು ವಿಜಯಪುರ ಜಿಲ್ಲೆ, ಕಲಬುರಗಿ ಜಿಲ್ಲೆ ಚಿಂಚೋಳಿ, ಬೀದರ್ ಜಿಲ್ಲೆ ಬಸವ ಕಲ್ಯಾಣ, ಹಿಂಗೆ ಕೆಲವು ಕಡೆಗಳಲ್ಲಿ ಭೂಮಿ ಕಂಪಿಸಿದ್ದನ್ನ ನೋಡಿದ್ವಿ. ಜನರು ಆತಂಕಿತರಾಗಿದ್ದರು, ಯಾಕೆ ಮೇಲಿಂದ ಮೇಲೆ ಭೂಮಿ ಕಂಪನ ಆಗ್ತಾ ಇದೆ, ಇದರಿಂದ ಮತ್ತೆಲ್ಲಿ ಮುಂದೆ ದೊಡ್ಡ ಅನಾಹುತ ಆಗಬಹುದು ಹೆಂಗ ಅನ್ನುವಂಥ ಒಂದು ಒತ್ತಡದೊಳಗೆ ಅನೇಕರು ಇದ್ರು ಆ ಭಾಗದ ಜನರು. ಅದಕ್ಕಾಗಿ ಸರ್ಕಾರ ಕೂಡ ಇಲ್ಲಿ ಒಂದು ಅಧ್ಯಯನ ಮಾಡುವಂತಹ ಒಂದು ವಿಶೇಷ ವ್ಯವಸ್ಥೆಯನ್ನ ಮಾಡಿದೆ. ಹೈದರಾಬಾದ್ನ NGRI ಸಂಸ್ಥೆ ಒಂದು ವಿಶ್ಲೇಷಣೆಯನ್ನ ಮಾಡಿ ನೋಡಿದೆ, ಯಾಕಾಗಿ ಈ ಭಾಗದೊಳಗೆ ಭೂಕಂಪನಗಳು ಆಗ್ತಾ ಇದ್ದಾವೆ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಗಂಭೀರವಾದಂತಹ ಒಂದು ಅಧ್ಯಯನ ಅವರು ಮಾಡ್ತಾ ಇದ್ದಾರೆ. ಅವರು ಕಂಡುಕೊಂಡಂತಹ ಕೆಲವು ವಿಚಾರಗಳು ಇಲ್ಲಿದ್ದಾವ. ಈಗೇನು ಭೂಕಂಪ ಆಯಿತು ನಮ್ಮ ವಿಜಯಪುರ ಇರಬಹುದು, ಕಲಬುರಗಿ ಇರಬಹುದು, ಆಮೇಲೆ ಬೀದರ್ ಇರಬಹುದು, ಇದು ಹೈಡ್ರೋಸಿಸ್ಮಿಸಿಟಿ ಅನ್ನುವಂಥ ಒಂದು ವಿದ್ಯಮಾನಕ್ಕೆ ಸಂಬಂಧಪಟ್ಟದ ಅನ್ನುವಂಥ ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಜಲಕಂಪನ ಅಂಥೇಳಿ ಇದನ್ನ ಕರಿತಾ ಇದ್ದಾರೆ. ಇದು ಸಾಮಾನ್ಯವಾಗಿ ಮಳೆಗಾಲದ ನಂತರ ಸಂಭವಿಸ್ತದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇದನ್ನ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ NGRI, ರಾಷ್ಟ್ರೀಯ ಭೂಭೌತ ಸಂಶೋಧನಾ ಸಂಸ್ಥೆಯ ಪ್ರಾಥಮಿಕ ಅಧ್ಯಯನ ಇದನ್ನ ಹೇಳ್ತಾ ಇದೆ. ಕಲಬುರಗಿ, ವಿಜಯಪುರ ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲಿ ಕಂಡು ಬರ್ತಾ ಇರುವಂತಹ ಕಂಪನಗಳ ಬಗ್ಗೆ ವಿವರವಾದಂತಹ ವಿಶ್ಲೇಷಣೆ ನಡೆಸುವಂಗ NGRI ಮನವಿ ಮಾಡಲಾಗಿತ್ತು ಅನ್ನುವಂಥ ವಿಚಾರವನ್ನ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತರು ತಿಳಿಸ್ತಾ ಇದ್ದಾರೆ. ಈ ಭೂಮಿಯೊಳಗ ಸೂಕ್ಷ್ಮ ಕಂಪನಗಳು ಸಾಮಾನ್ಯವಾಗಿ ಮಳೆಗಾಲದ ನಂತರದ ಅವಧಿಯೊಳಗ ಸಂಭವಿಸ್ತಾವ ಅನ್ನುವಂಥ ವಿಚಾರವನ್ನ ಪ್ರಾಥಮಿಕ ಅಧ್ಯಯನ ತಿಳಿಸಿದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತಂದ್ರೆ, ಭಾರೀ ಮಳೆಯ ನಂತರ ಈ ನೀರಿನ ಒತ್ತಡ ನೆಲದ ಮೇಲೆ, ನೆಲದ ಪದರಿನ ಮೇಲೆ ಆಗಿ ಅದರಿಂದ ಕಂಪನಗಳು ಉಂಟಾಗುವಂತಹ ಸಾಧ್ಯತೆಗಳು ಇರ್ತಾವ ಅನ್ನುವಂತಹ ವಿಚಾರ ಗಮನಿಸಬೇಕು. ಜಲಾನಯನ ಪ್ರದೇಶಗಳಲ್ಲಿ ನೀರಿನ ಮಟ್ಟ ಹೆಚ್ಚಿದಾಗ ಭೂಮಿಯ ಮೇಲಿನ ಒತ್ತಡ ಹೆಚ್ಚಾಗ್ತದೆ. ಈ ವಿದ್ಯಮಾನ ಏನ್ ಮಾಡ್ತದೆ ಅಂತಂದ್ರೆ ಸೂಕ್ಷ್ಮವಾದಂತಹ ಒಂದು ಕಂಪನಗಳನ್ನು ಉಂಟು ಮಾಡ್ತದೆ. ಯಾವಾಗ ಒತ್ತಡ ಹೆಚ್ಚಾಗ್ತದೆ ಆ ಸಂದರ್ಭದೊಳಗೆ ಕಂಪನಗಳು ಉಂಟಾಗುವಂತಹ ಸಾಧ್ಯತೆಗಳು ಇರ್ತಾವ. ಆ ಕಂಪನಗಳು ಹೆಚ್ಚಾಗಿ ಕೆಲವೊಮ್ಮೆ ಶಬ್ದವು ಕೂಡ ಕೇಳಿಸ್ತದ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಭೂಕಂಪ ಏನೋ ಆಗ್ತದ, ಆದ್ರೆ ಇಲ್ಲಿ ಗಮನಿಸಬೇಕಾದಂತಹದ್ದು ಮತ್ತೆ ವಿಶೇಷವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಇಂಥ ಕಂಪನಗಳು ಬಹಳ ಸೂಕ್ಷ್ಮ ಪ್ರಮಾಣದೊಳಗೆ ಇರೋದ್ರಿಂದ ಈ ಕಂಪನಗಳೇನದಾವಲ್ಲ ಇವೇನು ಅಷ್ಟು ಶಕ್ತಿಶಾಲಿ ಕಂಪನಗಳಲ್ಲ. ನೀರಿನ ಒತ್ತಡದಿಂದ ಆದಂತಹ ಕಂಪನಗಳು ಬಹಳ ಸೂಕ್ಷ್ಮ ಪ್ರಮಾಣದೊಳಗೆ ರಿಕ್ಟರ್ ಸ್ಕೇಲ್ನೊಳಗೆ 2.5-4 ತನಕ ಇವುಗಳ ಒಂದು ದಾಖಲನ್ನ ನಾವು ನೋಡಬಹುದಾಗಿದೆ. ಇಷ್ಟು ಪ್ರಮಾಣದ ಭೂಕಂಪನದಿಂದ ಯಾವುದೇ ತೊಂದರೆ ಉಂಟಾಗುವಂಗಿಲ್ಲ, ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಈ ಕಂಪನಗಳಿಂದ ಯಾವುದೇ ತರಹದ ಗಂಡಾಂತರವಾಗಲಿ ಅಪಾಯವಾಗಲಿ ಇಲ್ಲ ಅನ್ನುವಂತಹ ಮಾತನ್ನ ಸಂಸ್ಥೆ ಹೇಳ್ತಾ ಇದೆ. ಇದು ನಮಗ ನಿಮಗ ಎಲ್ಲರಿಗೂ ಸಮಾಧಾನ ಕೊಡುವಂತಹ ಒಂದು ವಿಷಯ ಅಂಥೇಳಿ ಹೇಳಬಹುದು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಗಳೇನದಾವ ಅವು ಬಂದೋಬಸ್ತ್ ಆಗಿರ್ಬೇಕು, ಅಗ್ದಿ ಒಳ್ಳೆ ಕಟ್ಟಡಗಳು ಇದ್ದು ಅಂತಂದ್ರೆ ಭೂಕಂಪದಿಂದ ನಮಗೆ ತೊಂದರೆ ಆಗುವುದಿಲ್ಲ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಾವು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರದ ನಿವೃತ್ತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಕೆ ಶ್ರೀನಿವಾಸ್ ರೆಡ್ಡಿ ಅವರನ್ನ ಮಾತಾಡಿಸಿದ್ವಿ. ಅವರು ಅನೇಕ ವಿಚಾರಗಳನ್ನ ಭೂಕಂಪನದ ಕುರಿತಾಗಿ ಅವುಗಳ ಕಾರಣಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ, ಮತ್ತೆ ಹೆಚ್ಚಿನ ತಿಳುವಳಿಕೆಯನ್ನ ಅವರು ನಮಗ ಮಾಡಿಕೊಡ್ತಾ ಇದ್ದಾರೆ. ಆತ್ಮೀರೆ, ಡಾಕ್ಟರ್ ರೆಡ್ಡಿ ಅವರು ಏನ್ ಹೇಳ್ತಾರ ಅನ್ನೋದನ್ನ ನಾವು ಈಗ ಕೇಳೋಣ. ಏನ್ ಚಿಂಚೋಳಿ ಮತ್ತೆ ಸರೌಂಡಿಂಗ್ ಏರಿಯಾದಲ್ಲಾಗಿರ್ಬೋದು, ಈ ಕಡೆ ಬಿಜಾಪುರ ಜಿಲ್ಲೆ ಕೆಲವು ಭಾಗದಲ್ಲಿ ಈಗ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಲ್ಲಿರ್ತಕ್ಕಂತ ಕಲ್ಲುಗಳು ಮತ್ತೆ ಅದರಗಳ ರಚನೆ ಏನಿದೆ ಅದು ಬಹಳ ಮುಖ್ಯ ಆಗ್ತದೆ. ಅದೇ ರೀತಿ ನಮ್ಗೆ ಕಳೆದ 2-3 ವರ್ಷಗಳಿಂದ ಸತತವಾಗಿ ಬರ್ತಿರ್ತಕ್ಕಂತ ಮಳೆ ಆಗಿರ್ಬೋದು, ಈಗಾಗಲೇ ಆ ಭಾಗದಲ್ಲಿ ಇರ್ತಕ್ಕಂತ ಕೆರೆ ಕಟ್ಟೆಗಳಾಗಿರ್ಬೋದು, ಡ್ಯಾಮ್ಗಳಾಗಿರ್ಬೋದು, ಎಲ್ಲ ತುಂಬಿರೋದ್ರ ಬಗ್ಗೆನೂ ನಿಮ್ಗೆಲ್ಲ ಅರಿವಿದೆ. ಮುಖ್ಯವಾಗಿ ಇದು ಆಗ್ಲಿಕ್ಕೆ ನಾನು ಈಗಾಗಲೇ ಹೇಳಿದಂಗೆ ಅಲ್ಲಿರ್ತಕ್ಕಂತ ಕಲ್ಲಿನ ರಚನೆ ಅಂತ ಹೇಳಿದ್ರೆ, ಏನ್ ಕಲ್ಲಿನ ರಚನೆ ಅಂತ ನೋಡೋದಾದ್ರೆ ಇಲ್ಲಿ 2 ಫಾರ್ಮೇಶನ್ ಬರ್ತದೆ. ಒಂದು ಭೀಮಾ ಫಾರ್ಮೇಶನ್ ಅಂತ ಕರಿತೀವಿ. ಅದು ಭೀಮಾ ಫಾರ್ಮೇಶನ್ ಅಂದ್ರೆ ಈ ಸೆಕೆಂಡರಿ ರಾಕ್ಸ್ ಅಂದ್ರೆ ಸೆಡಿಮೆಂಟರಿ ರಾಕ್ಸ್ ಅಂತ ಕರಿತೀವಿ, ಆ ಸೆಡಿಮೆಂಟರಿ ರಾಕ್ಸ್ ಇರುವಂತ ಏರಿಯಾ ಅದು. ಸೆಡಿಮೆಂಟರಿ ತಕ್ಷಣನೇ ಜಲಜ ಶಿಲೆಗಳು ಅಂತ ಕರಿತೀನಿ. ಅವತ್ತ ಜಲಜ ಶಿಲೆಗಳಲ್ಲಿ ಮುಖ್ಯವಾಗಿ ಅಲ್ಲಿರ್ತಕ್ಕಂಥದ್ದು ಸುಣ್ಣದ ಕಲ್ಲು ಜಾಸ್ತಿ ಇದಾವೆ, ಲೈಮ್ ಸ್ಟೋನ್ ಅಂತ ಕರಿತೀವಿ, ಲೈಮ್ ಸ್ಟೋನ್ ಇದಾವೆ, ಸ್ಯಾಂಡ್ ಸ್ಟೋನ್ಸ್ ಇದಾವೆ. ಮುಖ್ಯವಾಗಿ ಇದಕ್ಕೆ ಕಾರಣ ಒಂದು ಹೇಳ್ಬೇಕಂದ್ರೆ ಅಲ್ಲಿ ಏನು ಸುಣ್ಣದ ಕಲ್ಲು ಇದೆ, ಆ ಸುಣ್ಣದ ಕಲ್ಲು ಹೆಚ್ಚಿಗೆ ಈ ತರ ಮಳೆ ಬಂದಾಗ ಸುಣ್ಣದ ಕಲ್ಲು ನಾವು ನೋಡಿದಂಗೆ ಮುಂದೆ ಮೇಲೆ ಏನಿರ್ತದೆ ಹಾರ್ಡಾಗಿ ದೊಡ್ಡದಾಗಿ ಗಟ್ಟಿಯಾಗಿ ಆ ತರ ಇರೋದಿಲ್ಲ. ಕೆಳಗಡೆ ಹೋಗ್ತಾ ಹೋಗ್ತಾ ಅದರಲ್ಲಿ ಸಾಕಷ್ಟು ಆಸಿಡ್ ಏನು ನೀರು ಹೈಡ್ರೇಟೆಡ್ ಆದಾಗ ಆಸಿಡ್ ವಾಟರ್ ಜನರೇಟ್ ಆಗ್ತದೆ. ಆ ಆಸಿಡ್ ವಾಟರ್ ಕಂಪ್ಲೀಟ್ ಸುಣ್ಣದ ಕಲ್ಲನ್ನ ತಿಂದಾಕ್ಬಿಡ್ತದೆ. ಆ ತಿಂದಾಕೋದ್ರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ಕ್ಯಾವಿಟೀಸ್ ಫಾರ್ಮ್ ಆಗ್ತದೆ, ಅಂದ್ರೆ ದೊಡ್ಡ ದೊಡ್ಡ ಕಂದಕಗಳೆಲ್ಲ ಫಾರ್ಮೇಶನ್ ಆಗ್ತವೆ. ಕಂದಕಗಳೆಲ್ಲ ಫಾರ್ಮೇಶನ್ ಆಗಿ ಮೇಲಿಂದ ಬಹಳ ವೈಟ್ ಇರ್ತದೆ. ಇವಾಗ ಏನು ನಾವು ನೋಡಿದಂಗೆ ಇದು ಬರೇ 10-20-30 ಎಲ್ಲ ಸುಮಾರು ಇವಾಗ ನಮ್ಗೆ ಏನ್ ಕಂಪನಗಳು ಬರ್ತಾ ಇದಾವೆ ಅವು 8-9 ಕಿಲೋಮೀಟರ್ಸ್ ಆಳದಲ್ಲಿ ಬರ್ತಿರ್ತಕ್ಕಂತ ಕಂಪನಗಳು. ಅಂತ ಭಾಗದಲ್ಲಿ ಏನಾಗ್ತದೆ ಕ್ಯಾವಿಟೀಸ್ ದೊಡ್ಡ ದೊಡ್ಡ ಕ್ಯಾವಿಟೀಸ್ ಬಂದು ಯಾವಾಗ ಇದ್ರ ಮೇಲಿಂದ ಏನು ಭಾರ ಏನಿರ್ತದೆ ಜಾಸ್ತಿ ಇರೋದ್ರಿಂದ ಅದು ಕಂಪ್ರೆಸ್ ಆದಾಗ ಅಲ್ಲಿ ಅದು ತಡ್ಕೊಳಕ್ ಶಕ್ತಿ ಇಲ್ದಲೆ ಕೊಲ್ಯಾಪ್ಸ್ ಆಗ್ತವೆ. ಅಲ್ಲಿ ಟಪ್ ಅಂತ ಸೌಂಡ್ಗಳು ಬರ್ತದೆ, ಅದ್ರ ಜೊತೆಗೆ ಸಣ್ಣ ಸಣ್ಣದಾದ ಕಂಪನಗಳು ಇರ್ತವೆ. ಇನ್ನೊಂದು ಏನಂದ್ರೆ ಈ ವಾಟರ್ ಪ್ರೆಷರ್, ನಾವೇನು ಕೆಲವು ಟೈಮಲ್ಲಿ ನೀರನ್ನ ಹೆಚ್ಚಿಗೆ ಬಳಸ್ತೀವಿ, ಒಂದ್ಸಲ ಕೆಲವು ಟೈಮಲ್ಲಿ ಬಳಸೋದಿಲ್ಲ, ಈ ಫ್ಲಕ್ಚುಯೇಷನ್ ಅಂತ ಕರಿತೀವಿ, ಇದರಲ್ಲಿ ಆಗುವಂತಹ ಬದಲಾವಣೆ ಇಂದ ಪ್ಲಸ್ ವಾಟರ್ ಜಾಸ್ತಿ ಆದಾಗ ಅದರಿಂದ ಪ್ರೆಷರ್ ಏನ್ ಕ್ರಿಯೇಟ್ ಆಗ್ತದೆ ಅದರಿಂದನೂ ಸಾಕಷ್ಟು ಇಂಥ ಶಬ್ದಗಳಾಗಿರ್ಬೋದು ಅಥವಾ ವೈಬ್ರೇಷನ್ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನೊಂದು ಕಲ್ಲಿನ ರಚನೆಗೆ ಹೋದಾಗ ನಾವು ಬೆಸಾಲ್ಟಿಕ್ ಟ್ರಾಪ್ಸ್ ಅಂತ ಕರಿತೀವಿ. ಅಲ್ಲಿ ಅಂದ್ರೆ ಡೆಕನ್ ಪ್ರಸ್ಥಭೂಮಿ ಅಂತ ನಾವ್ ಯಾಕೆ ಕರಿತೀವಿ ಅಂದ್ರೆ ಅಲ್ಲಿ ಡೆಕನ್ ಟ್ರಾಪ್ಸ್ ಅಂತ ರಾಕ್ಸ್ ಇರ್ತವೆ, ಕಪ್ಪು ಅಥವಾ ಟ್ರಾಪ್ಸ್ ಅಂತ ಕರಿತೀವಲ್ಲ ಅವು ಜಾಸ್ತಿ ಇರೋದ್ರಿಂದ ಆ ಡೆಕನ್ ಟ್ರಾಪ್ಸ್ ಹೆಂಗೆ ಭೂಮಿಗೆ ಬರ್ತದೆ ಅಂತ ನಾವು ಅದರ ಸ್ವಲ್ಪ ಹಿಂದೆ ಹೋಗಿ ನೋಡಿದಾಗ ಡೆಕನ್ ಸೆಕೆಂಡ್ ಟ್ರಾಪ್ಸ್ ಒಂದೇ ಸಲ ಬಂದು ಈ ವಾಲ್ಕನಿಕ್ ರಾಕ್ ಅಂತ ಕರಿತೀವಿ. ಅದು ಸೆಕೆಂಡ್ ಟ್ರಾಪ್ ಯಾವ್ದಂದ್ರೆ ಕೆಳಗೆ ನಾನು ಹೇಳಿದ್ದು ಒಂದು ಜಲಜ ಶಿಲೆ, ಒಂದು ಸೆಡಿಮೆಂಟರಿ ರಾಕ್ ಲೈಮ್ ಸ್ಟೋನ್ ಅಂತ ಮತ್ತೆ ಸ್ಯಾಂಡ್ ಸ್ಟೋನ್ ಇವೆಲ್ಲ. ಇನ್ನೊಂದಿರೋದು ವಾಲ್ಕನಿಕ್ ರಾಕ್, ಲಾವರಸದಿಂದ ಬರ್ತಕ್ಕಂತ ಒಂದು ಕಲ್ಲು. ಅದು ಆ ಕಲ್ಲಲ್ಲಿ ಏನಾಗ್ತದೆ ಅಂದ್ರೆ ಲಾವರಸ ಒಂದೇ ಸಲ ಬಂದು ಡಿಪಾಸಿಟ್ ಆಗಿರೋದಿಲ್ಲ ಮೇಲ್ಗಡೆ. ಒಂದೊಂದು ಲಾವರಸದ ಒಂದೊಂದು ಸಲ ವಾಲ್ಕೆನೋ ಆದಾಗ ಬಂದಿರ್ತಕ್ಕಂಥದ್ದು ಇನ್ನೊಂದು ವಾಲ್ಕೆನೋ ಆಗೋಷ್ಟಕ್ಕೆ ಸಾವಿರಾರು ವರ್ಷಗಳು ಕಳೆದಿರ್ತದೆ. ಅಂದ್ರೆ ಡಿಫ್ರೆಂಟ್ ಲೇಯರ್ಸ್, ನಾವು ಏನಾದ್ರು ಒಂದು ಮಾಡಿ ಲೇಯರ್ ಲೇಯರ್ ಲೇಯರ್ ಲೇಯರ್ ಹಾಕೊಂತ ಹೋಗ್ತಿವಲ್ಲ, ಆತರ ಈ ಕಲ್ಲು ಫಾರ್ಮೇಶನ್ ಆಗಿರುತ್ತೆ. ಈ ಇನ್ ಬಿಟ್ವೀನ್ ಲೇಯರ್ಸ್ ಇರ್ತದಲ್ಲ, ಇಂಟರ್ಟ್ರಾಪ್ಸ್ ಅಂತ ಕರಿತೀವಿ. ಇದ್ರ ನಡುವೆ ಮಣ್ಣು ಅಥವಾ ಬೋಲ್ ಬೆಡ್ ಅಂತ ಕರಿತೀವಿ, ಅದು ಕಾಮನ್ ಆಗಿರತಕ್ಕಂಥದ್ದು. ಯಾಕಂದ್ರೆ ಒಂದು ಲಾವಾಗೆ ಮತ್ತೆ ಇನ್ನೊಂದು ಲಾವಾಗೆ ಸಾವಿರಾರು ವರ್ಷ ಆದಾಗ ಅಲ್ಲಿ ಮಣ್ಣು ತುಂಬಿಕೊಳ್ಳುವಂತ ಸಾಧ್ಯತೆ ಇರ್ತದೆ. ಇಂಥದ್ದು ಭೂಮಿ ಒಳಗೆ ನಾನು ಹೇಳ್ತೇವೆ, ಭೂಮಿ ರಚನೆ ಆಗಿರ್ತದೆ. ಸೊ ಇದು ಏನಾಗ್ತದೆ, ಈ ಮಣ್ಣಲ್ಲಿ ನೀರು ಹೋದಾಗ, ನಮ್ಗೆ ಏನು ನೀರು ಜಾಸ್ತಿ ಆಗಿ ಈ ಮಣ್ಣು ಇಂಟರ್ಟ್ಯಾಪಿಯನ್ಸ್ ಅಲ್ಲಿ ಹೋದಾಗ ಆ ಮಣ್ಣು ಸಹ ಮೆತ್ತಗಾಗ್ಬಿಡ್ತದೆ. ಮೆತ್ತಗಾಗಿ ಕೆಲವು ಕಡೆ ಅರಿವಿನಲ್ಲಿ ಹೋಗ್ಬಿಡ್ತದೆ, ಅವಾಗ ಅಲ್ಲಿನೂ ಗ್ಯಾಪ್ಸ್ ಫಾರ್ಮ್ ಆಗ್ತದೆ. ಈ ಗ್ಯಾಪ್ಸ್ ಇದೇ ತರ ಸುಣ್ಣದ ಕಲ್ಲು ಯಾವ ತರ ಬಿಹೇವ್ ಮಾಡ್ತದೆ, ಮೇಲಿಂದ ಭಾರ ಜಾಸ್ತಿ ಆದಾಗ ಆ ಇನ್ ಬಿಟ್ವೀನ್ ನಮ್ಗೆ ಏನು ಇರೋದಿಲ್ಲ, ಮಣ್ಣಿನ ಪದರೆಲ್ಲ ಹೋಗಿರೋದ್ರಿಂದ ಅವು ಹಿಂಗ್ ಕುತ್ಕೊಂಡಾಗ ಅದು ಸೌಂಡ್ ಆಗ್ಬಹುದು ಮತ್ತೆ ವೈಬ್ರೇಷನ್ಸ್ ಆಗ್ಬಹುದು. ಚಿಂಚೋಳಿ ಆಗ್ಲಿಕ್ಕೆ ಇದೇ ರೀತಿಯ ಕಂಪನ ಆಗ್ಬಹುದು. ಇನ್ನೊಂದು ರೀತಿಯ ಕಂಪನ ಬರೋದು ನಮ್ಗೆ ಇನ್ನೊಂದು ಕ್ರಿಸ್ಟಲ್ ಡಿಫಾರ್ಮೇಶನ್ ಅಂತವಾ ಏನೋ ಇನ್ನೊಂದು ದೊಡ್ಡ ಮಟ್ಟದ ಬರ್ತದೆ, ಅದು ನಮಗ್ ಕಾಣಿಸ್ತಾ ಇಲ್ಲ ಇಲ್ಲಿ. ಮುಖ್ಯವಾಗಿ ನಮ್ಗೆ ಎರಡೇ ರೀಸನ್, ಈ ಕಲ್ಲಿನ ರಚನೆ ಆಗಿರ್ಬೋದು, ನೀರಿನಿಂದ ಒಂದು ಆಗಿರ್ಬೋದು ಅನ್ನೋದು ಒಂದು ಕಾರಣ ನಮ್ಗೆ ಮೇಲ್ಮೇಲೆ ಇದು ಕಾಣ್ತಾ ಇದೆ. ಕಳೆದ 93ರಲ್ಲಿ ಏನು ಲಾತೂರ್ ಹತ್ತಬೇಕಾಗಿತ್ತು, ಆಗ್ಲಿಂದನು ನಾನು ಆ ಪ್ರದೇಶಕ್ಕೆ ಭೇಟಿ ನೀಡಿದ್ದೀನಿ. ಈ ಒಂದು ಲಾತೂರ್ ಆದಾಗ ಈ ಪ್ರದೇಶಗಳಲ್ಲಿ ಆಗಾಗ್ಗೆ ಬಸವ ಕಲ್ಯಾಣ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ಈ ಶಬ್ದ ಬರ್ತಿರೋದು ಸಬ್ಟರೇನಿಯನ್ ಸೌಂಡ್ ಅಂತ ಕರಿತೀವಿ, ಇಲ್ಲಿಂದ ಒಳಗಿಂದ ಬರ್ತಕ್ಕಂತ ಶಬ್ದ, ಇದು ಮೊದ್ಲಿಂದನು ಇತ್ತು. 15ರಲ್ಲೂ ಇತ್ತು. ಇದೇ ಭಾಗದಲ್ಲಿ ನಾವು ತಿಮ್ಮನಚೋಡು ಆ ಏರಿಯಾ ಸರೌಂಡಿಂಗ್ ಅಲ್ಲೆಲ್ಲ ಸೀಸ್ಮೋಮೀಟರ್ ಹಾಕ್ಬಿಟ್ಟು 6 ಸೀಸ್ಮೋಮೀಟರ್ ಹಾಕಿ 3 ತಿಂಗಳು ಸತತವಾಗಿ ರೆಕಾರ್ಡ್ ಮಾಡಿದೀವಿ. ಅವಾಗಲೂ ಇದೇ ತರ ಹಾಕ್ತಾ ಇತ್ತು, ಇಲ್ಲ ಅಂತ ಅಲ್ಲ. ಆದ್ರೆ ಈ ಪ್ರಕ್ರಿಯೆ ಏನಿದೆ, ಇದು ಬಹಳ ಪರ್ಮನೆಂಟ್ ಆಗಿ ಬರುವಂತ ಪ್ರಕ್ರಿಯೆ ಅಲ್ಲ. ಕೆಲವೇ ದಿನಗಳು ಈ ತರ ಬಂದ ಮೇಲೆ ಒಂದು ಸ್ಟೇಜ್ ಹೋಗಿ ನಿಂತ್ಕೊಂತದ್ದು. ಆದ್ರೆ ಇವಾಗ ಆಗ್ತಾ ಇರೋದು ಭಯಭೀತರಾಗಿರೋದು ಬಹಳ, ಅದು ನಿಜನೇ. ಯಾರಿಗಾದ್ರೂ ನಮ್ಗಾದ್ರೂ ಆಗ್ತೀವಿ. ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವ ಭೂಕಂಪನು ಯಾರನ್ನು ಸಾಯ್ತಲ್ಲ, ಆದ್ರೆ ನಾವ್ ಇರ್ತಕ್ಕಂತ ಮನೆಗಳು ಯಾವ ತರ ಇದೆ, ನಾವು ಯಾವ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನಾವ್ ಇರ್ತಕ್ಕಂತ ಮನೆಗಳು ಭದ್ರ ಇಲ್ಲ ಅಂದ್ರೆ ಮಾತ್ರ ನಮ್ಗೆ ಭಯ ಇದ್ದೇ ಇರ್ತದೆ. ನಾನು ಹೇಳೋದು, ಭೂಕಂಪನ ಯಾರನ್ನು ಸಾಯ್ತಲ್ಲ, 6-7 ಮ್ಯಾಗ್ನಿಟ್ಯೂಡ್ ಭೂಕಂಪನ ಆದ್ರೂ ಯಾರಿಗೂ ಏನೂ ಆಗೋದಿಲ್ಲ. ಈಗಾಗ್ಲೇ ನಾನು ಸರ್ಕಾರದಲ್ಲಿ ಇರೋದ್ರಿಂದ ನಮಗೆ ತಿಳಿದು ಬಂದಿರ್ತಕ್ಕಂಥದ್ದು ಈ ರೀಸನ್ ಕಾರಣಗಳು ಇರ್ಬೋದು ಅಂತ ನಾವು ಎಸ್ಟಿಮೇಟ್ ಮಾಡ್ಕೊಂಡಿದ್ದೀವಿ. ಇದು ಬಿಟ್ಟು ಏನಾದ್ರೂ ಇದೆಯಾ ಅನ್ಲಿಕ್ಕೆ ನೋಡ್ಲಿಕ್ಕೆ ಹೈದರಾಬಾದ್ ಅಲ್ಲಿ ಇರ್ತಕ್ಕಂತ NGRI ಅಂತ ಏನು ಆರ್ಗನೈಸೇಷನ್ ಇದೆ, ಅವರು ಬಹಳ ಎಕ್ಸ್ಪರ್ಟೈಸ್ ಇದ್ದಾರೆ ಅದರಲ್ಲಿ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ, ಇವಾಗ ಯಾವುದೇ ಸಂದರ್ಭದಲ್ಲಿನು ಅವರು ಟೀಮ್ ಬರ್ಬೋದು, ಅವರು ಡಿಟೇಲ್ ಆಗಿ ಸರ್ವೆ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಏನು ಇದು ಕಾರಣ ಅಂತ. ಕಾರಣ ಒಂದೇ ತಿಳ್ಕೊಳೋದು ನಮ್ಗೆ ಮುಖ್ಯ ಅಲ್ಲ. ಈಗ ಕಾರಣ ಏನೇ ಆಗಿರ್ಬೋದು, ಇಲ್ಲಿರ್ತಕ್ಕಂತ ಸ್ಟ್ರಕ್ಚರ್ ಬಹಳ ದುರ್ಬಲವಾಗಿರೋದ್ರಿಂದ ಮನೆಗಳು ಹಂಚಾಗ್ತಾರೆ. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕಂಪ್ಲೀಟ್ ಆದಾಗ ಇವು ಕಲ್ಲುಗಳು ಅವ್ರ ಮೇಲೆ ಬಿದ್ದೇ ಅವ್ರಿಗೆ ಡೆಫಿನೆಟ್ ಆಗಿ ಎಫೆಕ್ಟ್ ಆಗುವ ಸಾಧ್ಯತೆಗಳು ಇರ್ತದೆ. ಈಗಾಗಲೇ ತಜ್ಞರ ತಂಡ ಮೈನ್ಸ್ ಅಂಡ್ ಜಿಯಾಲಜಿಯಿಂದ ಭೇಟಿ ನೀಡಿದ್ದಾರೆ. ಬೇರೆ ವಿಕೋಪಗಳಿಗೆ ಈ ವಿಕೋಪಕ್ಕೆ ಬಹಳ ಡಿಫ್ರೆನ್ಸ್ ಇರ್ತದೆ. ಮುಂಜಾಗ್ರತೆ ಹೇಳ್ಬಹುದು ಅಲ್ಲಿ, ಆದ್ರೆ ಇದು ಹೇಳಿ ಕೇಳಿ ಬರುವಂತ ವಿಪತ್ತು ಅಲ್ಲ, ಇದು ಸಡನ್ ಆಗಿ ಬರುವಂತ ವಿಪತ್ತು ಆಗಿರೋದ್ರಿಂದ. ಆದ್ರೂ ಈಗಾಗಲೇ ನಮ್ಗೆ ಇಷ್ಟೊಂದು ಈವೆಂಟ್ ಆಗಿರೋದ್ರಿಂದ ಸ್ವಲ್ಪ ಜನರು ಅಂತ ಎಲ್ಲಿ ಸ್ಟ್ರಕ್ಚರ್ಸ್ ವೀಕ್ ಆಗಿದ್ದಾವೆ ಅಂತ ಮನೆಗಳಲ್ಲಿ ಇರೋದು ಸೌಖ್ಯವಲ್ಲ. ಈಗ ಸರ್ಕಾರ ಈಗಾಗಲೇ CM ಜೊತೆಗೆ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ಗಂಜಿ ಕೇಂದ್ರಗಳು ಏನಂತ ಕರಿತೀವಿ ನಾವು, ಕಾಳಜಿ ಕೇಂದ್ರಗಳನ್ನ ಎಲ್ಲಿ ಸ್ಟ್ರಕ್ಚರ್ಗಳು ಇದ್ದೀವಿ ಶಿಫ್ಟ್ ಮಾಡಿ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್, ಒಂದು ಮನೆ ಗಟ್ಟಿಯಾಗಿದ್ದು ಅದರ ತಳಪಾಯ ಗಟ್ಟಿ ಇದ್ರೆ ಯಾವ್ದ ತರನೇ ಭಯ ಬೀಳುವುದು ಬೇಡ, ಬಹಳ ಭದ್ರವಾಗಿ ಇಲ್ಲ ಮನೆ ಅನ್ನೋದಿದ್ರೆ ಮಾತ್ರ ಎದುರು ಭಯ ಬೀಳ್ಬೇಕು ಜನಗಳು. ಎಲ್ಲಾ ಜನಗಳು ಭಯ ಬೀಳೋದು ಬೇಡ. ಸಿಟಿಗಳಲ್ಲಿ ಕಟ್ಟಿರೋಂತ ಮನೆಗಳಾದ್ರೆ 6-7 ಮ್ಯಾಗ್ನಿಟ್ಯೂಡ್ ಆದ್ರೂ ಏನು ಆಗೋದಿಲ್ಲ, ಕಲ್ಲುಗಳು ಇಟ್ಕೊಂಡು ಭದ್ರ ಇಲ್ಲ, ಗೋಡೆಗಳು ಭದ್ರ ಇಲ್ಲ ಅಂತ ಮನೆಯವರು ಮಾತ್ರ ಸ್ವಲ್ಪ ಅವರು ಸ್ವಲ್ಪ ಹೊರಗಡೆ ಬರೋದು ಬಹಳ ಮುಖ್ಯ. ನಮಸ್ಕಾರ. ಆತ್ಮೀಯರೇ, ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅವರು ಹೇಳಿದ್ದನ್ನ ಕೇಳಿದ್ರಲ್ಲ, ನಮಗ ಮತ್ತು ನಿಮಗೆಲ್ಲರಿಗೂ ಅವರ ಮಾತುಗಳಿಂದ ಸಮಾಧಾನ ನೀಡುವಂತಹ ಒಂದು ಮಾತು ಇಲ್ಲದ. ಭೂಕಂಪನದ ತೀವ್ರತೆ ಈ ಸನ್ನಿವೇಶದೊಳಗೆ ಹೆಚ್ಚಾಗುವುದಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ಅದರ ಜೊತೆ ಜೊತೆಗೇನೆ ನಮ್ಮ ಏನು ಮನೆಗಳು ಪಕ್ಕ ಇದ್ದು ಅಂತಂದ್ರೆ ಅದರಿಂದ ನಮಗೆ ಯಾವುದೂ ತೊಂದರೆ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಅವರು ಹೇಳಿದ್ದಾರೆ. ಕೆಲವೊಮ್ಮೆ ರಿಕ್ಟರ್ ಸ್ಕೇಲ್ನೊಳಗೆ 7 ಅದಕ್ಕಿಂತ ಹೆಚ್ಚು ಪ್ರಮಾಣದ ಭೂಕಂಪ ಆದಾಗ ಸಹಿತ ಒಳ್ಳೆ ಮನೆಗಳು ಬಂದೋಬಸ್ತ್ ಮನೆಗಳು ಇದ್ವು ಅಂತಂದ್ರೆ ಏನೂ ತೊಂದರೆ ಆಗುದಿಲ್ಲ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಇದು ನಮಗ ನಿಮ್ಗ ಎಲ್ಲರಿಗೂ ಸಮಾಧಾನದ ವಿಷಯ ಆಗಬೇಕು. ಅದಕ್ಕೆ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದ್ದು ಏನಪ್ಪಾ ಅಂತಂದ್ರೆ, ಎಷ್ಟೇ ಕಡಿಮೆ ಪ್ರಮಾಣದ ಭೂಕಂಪ ಇದ್ರೂ ಸಹಿತ ಅಕಸ್ಮಾತ್ ಮನೆ ನಮ್ದು ಬರೋಬ್ಬರಿ ಇದ್ದಿದ್ದಿಲ್ಲ ಅಂತಂದ್ರೆ ಅಲ್ಲಿ ಅಪಾಯ ಆಗುವಂತಹ ಸಾಧ್ಯತೆಗಳಿರ್ತಾವ. ಹಿಂದೆ ಲಾತೂರಿನೊಳಗ ಸಂಭವಿಸಿದಂತಹ ಭೂಕಂಪದ ವಿಚಾರ ನಾವು ಇಲ್ಲಿ ನೆನಪಿಗೆ ತಗೊಂಡು ಬಂದ್ರೆ, ಅವಾಗೂ ಕೂಡ ಕೆಲವೊಂದು ಮಣ್ಣಿನ ಮನೆಗಳು ಹೆಚ್ಚಿದ್ದ ಕಾರಣ, ಮೇಲ್ಮುದ್ದಿ ಮನೆಗಳು ಹೆಚ್ಚಿದ್ದ ಕಾರಣ ಅವಾಗ 5-5.5 ಸ್ಕೇಲ್ ಇದ್ದಂತಹ ಭೂಕಂಪನದಿಂದಾಗಿ ಬಹಳ ತೀವ್ರವಾದಂತಹ ಹಾನಿ ಉಂಟಾಗಿದ್ದನ್ನ ನಾವು ಇಲ್ಲಿ ಸ್ಮರಿಸಬಹುದು. ಆತ್ಮೀಯರೇ, ನಾವು ಕಳೆದ ವಾರ ಹೇಳಿದ್ವಿ ಭೂಕಂಪನದ ಮುನ್ಸೂಚನೆ ಸಾಧ್ಯ ಅದನೋ ಇಲ್ಲೋ ಅನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ಅದು ಸಾಧ್ಯ ಇಲ್ಲ ಅನ್ನುವಂತಹ ಮಾತು ಇವತ್ತಿನ ದಿವಸನೂ ನಾವು ನೋಡ್ತಾ ಇದ್ವಿ. ಎಷ್ಟೇ ಸಂಶೋಧನೆಗಳು ಆಗ್ತಾ ಇದ್ರೂ ಕೂಡ ನಿಖರವಾದಂತಹ ಒಂದು ಮಾಹಿತಿ ಪಡೆಯುವುದಕ್ಕೆ, ಮುನ್ಸೂಚನೆ ಪಡೆಯುವುದಕ್ಕೆ ನಮಗ ಇನ್ನೂ ಸಾಧ್ಯ ಆಗಿಲ್ಲ. ಆದರೂ ಕೂಡ ಅನೇಕ ಸಂಶೋಧನೆಗಳು ನಡೆದಾವ. ಇದನ್ನ ನಾವು ಮುನ್ಸೂಚನೆ ನೀಡಬೇಕು, ಇದರಿಂದ ಹಾನಿ ತಪ್ಪಿಸಬೇಕು ಅನ್ನುವಂತಹ ಮಾತನ್ನ ಗಂಭೀರವಾಗಿ ಪರಿಗಣಿಸಿದರೂ ಕೂಡ ಅದರೊಳಗೆ ಭಾಗಶಃ ನಮಗೆ ಯಶಸ್ಸು ಸಿಕ್ಕಿದ ಹೊರತಾಗಿ ಸಂಪೂರ್ಣವಾದಂತಹ ಯಶಸ್ಸು ಇನ್ನೂ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಗಮನಿಸಬೇಕು. ಕೆಲವೊಂದಿಷ್ಟು ಸಾಂಪ್ರದಾಯಿಕ ಮುನ್ಸೂಚನೆಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಜಗತ್ತಿನ ನಾನಾ ನಾಗರಿಕತೆಗಳ ಜನರು ಭೂಕಂಪ ಸಂಭವಿಸುವುದಕ್ಕಿಂತ ಮುಂಚಿನ ಕೆಲವು ಕ್ಷಣಗಳ ಬೆಳವಣಿಗೆಗಳನ್ನ ಗಮನಿಸಿದ್ದಾರೆ. ಪ್ರಾಣಿಗಳ ನಡವಳಿಕೆಯೊಳಗ ವಿಪರೀತ ವ್ಯತ್ಯಾಸ ಆಗುವಂತಹದ್ದು, ಅಂತರ್ಜಲದ ಮತ್ತು ಬಾವಿಗಳ ನೀರಿನ ಮಟ್ಟಗಳಲ್ಲಿ ವ್ಯತ್ಯಾಸ ಆಗುವಂತಹದ್ದು, ಅಥವಾ ಮಣ್ಣಿನ ರೆಡಾನ್ ಅಥವಾ ಜಲಜನಕದ ಅನಿಲದ ಪ್ರಮಾಣಗಳಲ್ಲಿ ಏರಿಳಿತ ಆಗುವಂತಹದ್ದು, ಅಕಾರಣವಾಗಿ ಆಕಾಶದೊಳಗ ಮೋಡಗಳು ಸೇರುವುದು ಇತ್ಯಾದಿ ಲಕ್ಷಣಗಳನ್ನ ಗುರುತು ಹಿಡಿಯಲಾಗಿದೆ. ವಿಶೇಷವಾಗಿ ಸಣ್ಣ ಶರೀರದ ಪ್ರಾಣಿಗಳಾದಂತಹ ನಾಯಿ ಬೆಕ್ಕು ಕೋಳಿಗಳಿಗೆ ಭೂಕಂಪ ಕೇಂದ್ರದಿಂದ ಹೊರಡುವಂತಹ ಶ್ರವಣಾತೀತ ಶಬ್ದ ತರಂಗಗಳು ಕೇಳಿಸ್ತಾವ. ಅದಕ್ಕೆ ಸ್ಪಂದಿಸಿ ಅವು ಊಳಿಡುವುದು, ಜಗಳಾಡುವುದು, ಓಡಾಡುವುದು, ಕೂಗಾಡುವುದನ್ನ ಮಾಡ್ತಾವ. ಆದ್ರೆ ಈ ನಡವಳಿಕೆ ಭೂಕಂಪ ಬರುವುದಕ್ಕಿಂತ ಕೆಲವೇ ಕೆಲವು ಕ್ಷಣಗಳ ಮೊದಲು ಮಾತ್ರ ಅನ್ನೋದು ಗಮನಾರ್ಹ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಡಿಸೆಂಬರ್ 2004 ಸಂಭವಿಸಿದಂತಹ ಸುನಾಮಿಯನ್ನ ನೆನಪು ಮಾಡಿಕೊಳ್ಳ್ರಿ. ಸುನಾಮಿ ಅಲೆಗಳು ಭೂಪ್ರದೇಶಕ್ಕೆ ಅಪ್ಪಳಿಸುವುದಕ್ಕಿಂತ ಕೆಲವೇ ಕ್ಷಣಗಳ ಮೊದಲು ತಮಿಳುನಾಡಿನ ತೀರ ಪ್ರದೇಶಗಳಲ್ಲಿ ಇದ್ದಂತಹ ಸುಮಾರು 500 ಕೃಷ್ಣ ಮೃಗಗಳು ಎತ್ತರದ ಪ್ರದೇಶಗಳಿಗೆ ಓಡಿ ಹೋಗಿದ್ದು ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಚೀನಾದೊಳಗೆ ನಡೆದಿರುವಂತಹ ಭೂಕಂಪ ಮುನ್ಸೂಚನಾ ಅಧ್ಯಯನಗಳು ಮುಖ್ಯವಾಗಿ ಪ್ರಾಣಿಗಳ ನಡವಳಿಕೆ, ಅಂತರ್ಜಲ ಮಟ್ಟದ ವ್ಯತ್ಯಾಸ ಮತ್ತು ಭೂಕಂಪ ಸಂಭವಿಸುವಂತಹ ಪೂರ್ವದ ಅಲ್ಪ ಆಘಾತಗಳನ್ನು ಅವಲಂಬಿಸಿದೆ. ಇವುಗಳ ಆಧಾರದ ಮೇಲೆ ಫೆಬ್ರವರಿ 4, 1975 ಹೈಚೆಂಗ್ನೊಳಗೆ ಭೂಕಂಪ ಆಗ್ತದೆ ಅಂಥೇಳಿ ಒಂದು ದಿವಸ ಮೊದಲೇ ಚೀನಾದ ರಾಷ್ಟ್ರೀಯ ಭೂಕಂಪಶಾಸ್ತ್ರ ಬ್ಯೂರೋ ಭವಿಷ್ಯವಾಣಿ ಹೇಳಿತ್ತು. ಆ ಭವಿಷ್ಯವಾಣಿ ನಿಜ ಕೂಡ ಆಯಿತು ಅನ್ನುವಂಥದ್ದು ವಿಶೇಷ. ಆದರೆ 1976 ಜುಲೈ 28 ತಾಂಗ್ಶಾನ್ನಲ್ಲಿ ಸಂಭವಿಸಿದಂಥ ಭಾರೀ ಭೂಕಂಪದ ಸುಳಿವು ನೀಡುವುದಕ್ಕೆ ಬ್ಯೂರೋಕ್ಕೆ ಸಾಧ್ಯ ಆಗಲಿಲ್ಲ. ಜಪಾನ್ನೊಳಗೆ ಭೂಕಂಪಗಳ ಸಾಧ್ಯತೆಯನ್ನು ತಿಳ್ಕೊಳ್ಳೋದಕ್ಕೆ ಭೂಮಿಯೊಳಗೆ ಉಂಟಾಗುವಂಥ ವಿದ್ಯುತ್ ಅಯಸ್ಕಾಂತೀಯ ಅಲೆಗಳನ್ನು ನೆಚ್ಚಿಕೊಳ್ಳಲಾಗಿದೆ. ಭೂಕಂಪ ಸಂತ್ರಸ್ತ ನೆಲದಿಂದ ಹೊರಚಿಮ್ಮುವಂತಹ ಇಂಥ ಅಲೆಗಳನ್ನು ಗುರುತಿಸುವುದಕ್ಕೆ ಸಣ್ಣ ಉಪಗ್ರಹಗಳ ಮೂಲಕ ಅಧ್ಯಯನ ಮಾಡಲಾಗ್ತಾ ಇದೆ. ಇವುಗಳಿಗೆ ಡಿಮೀಟರ್ ಮೈಕ್ರೋ ಸ್ಯಾಟಲೈಟ್ ಅಂತ ಹೇಳಿ ಕರೀತಾರೆ. ದಕ್ಷಿಣ ಜಪಾನ್ನೊಳಗೆ ಸೆಪ್ಟೆಂಬರ್ 2004 ಸಂಭವಿಸಿದಂತಹ ಭೂಕಂಪದ ಬಗ್ಗೆ ಇಂಥ ಉಪಗ್ರಹ 7 ಮೊದಲೇ ಸೂಚನೆ ನೀಡಿತ್ತು ಅನ್ನೋದು ಕೂಡ ಗಮನಾರ್ಹವಾದಂಥದ್ದು. ವಿದ್ಯುತ್ ಅಲೆಗಳ ಸೂಚನೆ ಆಧಾರಿತ ಭೂಕಂಪ ಮುನ್ಸೂಚನೆ ಜಪಾನ್ನೊಳಗೆ ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇದೆ. ಇದನ್ನ 3 ವ್ಯಾರೌಟ್ಸಾಸ್, ಅಲೆಕ್ಸೋಪೋಲಸ್ ಮತ್ತು ನಾಮಿಕೋಸ್ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಇವರ ಹೆಸರಿನ ಮೊದಲ ಅಕ್ಷರಗಳನ್ನು ಸೇರಿಸಿ ಅವರು ಕಂಡುಹಿಡಿದಂತಹ ಪದ್ಧತಿಗೆ ವ್ಯಾನ್ ಅಂತ ಹೇಳಿ ಕರೀತಾ ಇದ್ದಾರೆ. ಭೂಕಂಪ ಆಗುವುದಕ್ಕಿಂತ ಮೊದಲು ಅದರ ಕೇಂದ್ರದಿಂದ ವಿದ್ಯುತ್ ಅಲೆಗಳು ಹೊರಡ್ತಾವ. ಇವುಗಳನ್ನು ಗುರುತಿಸಿ ಭೂಕಂಪ ಸಂಭವಿಸುವಂತಹ ಸೂಚನೆ ನೀಡಲಾಗ್ತದೆ. ವ್ಯಾನ್ ವಿಧಾನದಿಂದ ಭೂಕಂಪ ಕೇಂದ್ರದಿಂದ 100 ವ್ಯಾಪ್ತಿಯೊಳಗೆ ಬರುವಂತಹ ಎಲ್ಲ ಪ್ರದೇಶಗಳಿಗೆ 2 ಗಂಟೆಗಳಿಂದ 11 ದಿವಸಗಳವರೆಗೆ ಮೊದಲೇ ಸೂಚನೆ ನೀಡಬಹುದಾಗಿದ್ದು, ಇದು ರಿಕ್ಟರ್ ಮಾಪಕದೊಳಗೆ 5 ಅಥವಾ 7 ಕಡಿಮೆ ಶಕ್ತಿಯ ಭೂಕಂಪನಗಳನ್ನು ಗುರುತಿಸ್ತದೆ ಅನ್ನುವಂಥ ಮಾತು ಇಲ್ಲಿ ಅದ. ಸಮುದ್ರದ ಅಲೆಗಳ ಉಬ್ಬರವಿಳಿತಗಳು ಸೃಷ್ಟಿಸುವಂತಹ ಒತ್ತಡದಿಂದ ಭೂಕಂಪ ಆಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ಅಭಿಪ್ರಾಯ ಪಡ್ತಾರೆ. ಅಲೆಗಳ ಉಬ್ಬರ ಗರಿಷ್ಠವಾಗಿ ಅವು ಭೂಪ್ರದೇಶದ ಮೇಲೆ ಜಾಸ್ತಿ ಒತ್ತಡ ಹೇರುವಂತಹ ಸಂದರ್ಭದೊಳಗೆ ಭೂಕಂಪವಾಗಿರುವ ಬಗ್ಗೆ ದಾಖಲೆಗಳು ಅದಾವ. ಅಲೆಗಳ ಉಬ್ಬರ ಗರಿಷ್ಠವಾಗಬೇಕಾದ್ರೆ ಮೂರು ಅಂಶಗಳು ಒಟ್ಟಿಗೆ ಸೇರಬೇಕು. ಚಂದ್ರ ತನ್ನ ಪಥದೊಳಗೆ ಚಲಿಸುತ್ತ ಭೂಮಿಯ ಅತಿ ಸಮೀಪಕ್ಕೆ ಬರಬೇಕು. ಆ ಸಮಯ ಅಮಾವಾಸ್ಯೆ ಅಥವಾ ಅದರ ಹಿಂದಿನ ಮುಂದಿನ ದಿನ ಆಗಿರಬೇಕು. ಮತ್ತು ಕೊನೆಯದಾಗಿ ಭೂಮಿ ತನ್ನ ಚಲನೆಯ ಪಥದೊಳಗೆ ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಬೇಕು. ಈ ಮೂರು ಕೂಡಿದಾಗ ಅಲೆಗಳ ಉಬ್ಬರ ಜಾಸ್ತಿಯಾಗಿ ಭೂಕಂಪನದ ಸಂಭವನೀಯತೆ ಹೆಚ್ಚಾಗ್ತದೆ. ಆದರೆ ಬಹಳಷ್ಟು ತಜ್ಞರು ಇದನ್ನ ಒಪ್ಪುವುದಿಲ್ಲ. ಈ ಮೂರು ಘಟನೆಗಳು ಯಾವಾಗ ಸೇರ್ತಾವ ಅನ್ನೋದನ್ನ ಈಗ ಸರಳವಾಗಿ ಮೊದಲೇ ಲೆಕ್ಕ ಹಾಕಬಹುದಾಗಿದೆ. ನಮ್ಮ ದೇಶದೊಳಗೆ ತೀರಾ ಇತ್ತೀಚಿನ ವರ್ಷಗಳಲ್ಲಿ ಷಣ್ಮುಖ ಸುಂದರಂ ಅನ್ನುವಂತಹ ಆಸಕ್ತರು ಸೂರ್ಯನ ಬೆಳಕಿನ ಆಧಾರದ ಮೇಲೆ ಭೂಕಂಪದ ಮುನ್ಸೂಚನೆ ನೀಡುವಂತಹ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಭೂಮಿಗೆ ಬರುವಂತಹ ಬೆಳಕಿನ ಪ್ರಮಾಣ ಮತ್ತು ಅದು ಬೀಳುವ ಕೋನದೊಳಗೆ ವ್ಯತ್ಯಾಸ ಇರ್ತದೆ. ಈ ವ್ಯತ್ಯಾಸ ಭೂಮಿಯ ತಟ್ಟೆಗಳ ಮೇಲೆ ಒತ್ತಡ ಹೇರ್ತದೆ. ಪರಿಣಾಮವಾಗಿ ಲಾವಾರಸ ಭೂಮಿಯ ತೆಳ್ಳನೆಯ ಪದರದ ಮೂಲಕ ಹೊರಬರುವುದಕ್ಕೆ ಪ್ರಯತ್ನಿಸಿದಾಗ ಭೂಕಂಪ ಆಗ್ತದೆ. ಭೂಕಂಪ ಆಗುವುದಕ್ಕಿಂತ ಸುಮಾರು 48 ರಿಂದ 180 ಗಂಟೆಗಿಂತಲೂ ಮುಂಚೆ ಈ ವಿಧಾನದ ಮೂಲಕ ಮುನ್ಸೂಚನೆ ನೀಡಬಹುದು ಅಂಥೇಳಿ ಅಂತಾರೆ. ಭೂಕಂಪದ ಮುನ್ಸೂಚನೆ ನೀಡುವ ಬಗ್ಗೆ ವ್ಯಾಪಕ ಸಂಶೋಧನೆಗಳು ನಡೀತಾ ಇದ್ದಾವೆ. ಆದರೆ ಇದೇ ಸರಿಯಾದ ವಿಧಾನ ಅನ್ನುವಂಥ ಯಾವ ನಿರ್ದಿಷ್ಟ ಪದ್ಧತಿ ಕೂಡ ಇನ್ನೂ ಸಿದ್ಧ ಆಗಿಲ್ಲ. ಜನ ಆಧಾರರಹಿತವಾದಂಥ ವದಂತಿಗಳನ್ನು ನಂಬಿ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಈ ವಿಚಾರವನ್ನು ನಾವು ನೀವು ಗಮನದೊಳಗೆ ಇಡಬೇಕು. ಆತ್ಮೀಯರೇ, ಈಗ ಚಿತ್ತಾಮಳೆಯ ಅವಧಿ ನಡೆದದ. ಈ ಸಲ ಚಿತ್ತಾಮಳೆ ಅತ್ಯಲ್ಪ ಮಳೆಯನ್ನು ತರ್ತದ ಅನ್ನುವಂಥ ಮಾತು ಇತ್ತು. ಈ ಸಮಯದೊಳಗೆ ಮಳೆಯ ಪ್ರಮಾಣ ಕಡಿಮೆ ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ ಅನ್ನುವಂಥ ಮಾತು ಕೂಡ ಇತ್ತು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಆಗ್ನೇಯ ಕರ್ನಾಟಕದೊಳಗೆ ಸಾಮಾನ್ಯ ಮಳೆಯ ಸೂಚನೆ ಅದ. ಕರ್ನಾಟಕದ ಕೆಲವು ಕಡೆ ಮಂಜು ಕವಿದ ವಾತಾವರಣ ಇರ್ತದ ಅಂಥೇಳಿ ಚಿತ್ತಾಮಳೆ ಬಗ್ಗೆ ಹೇಳ್ತಾ ಇದ್ರು. ದಿನಾಂಕ October 10, 20, 21, 23 ಈ ದಿನಗಳಲ್ಲಿ ಮಳೆ ಸಂಭವ ಅದ ಅನ್ನುವಂಥ ಮಾತು ಚಿತ್ತ ಅವಧಿಯೊಳಗ ಅದ. ಚಿತ್ತಾಮಳೆ ಕಳೆದ October 10 ಪ್ರವೇಶ ಆಗಿತ್ತು. ಇದರ ಅವಧಿ ಬರುವ 24 ತನಕ ಇರ್ತದ. 24 ಈ ಹಂಗಾಮಿನ ಕೊನೆಯ ನಕ್ಷತ್ರ ಸ್ವಾತಿ ಮಳೆಯ ಪ್ರವೇಶ ಆಗ್ತಾ ಇದೆ. ಸ್ವಾತಿ ಮಳೆ 24 ಅಕ್ಟೋಬರ್ ಈ ದಿವಸ ಪ್ರವೇಶ ಆಗಿ ಅದರ ಅವಧಿ November 6 ತನಕ ಇರ್ತದ. ಈ ಸಲ ಸ್ವಾತಿ ಮಳೆ ಉತ್ತಮ ಮಳೆಯನ್ನ ನೀಡುತ್ತದ ಅನ್ನುವಂತಹ ಮಾತು ಇದೆ. ಒಳ್ಳೆ ಜಡಿ ಮಳೆ ಆಗಬಹುದು. ಬಂಗಾಳ ಕೊಲ್ಲಿಯೊಳಗ ಈ ಸಮಯದೊಳಗ ಚಂಡಮಾರುತದ ಸೂಚನೆ ಸಿಗ್ತಾ ಇದೆ. ಕರಾವಳಿ ಒಳಗ ಮಳೆ ಪ್ರಮಾಣ ಕಡಿಮೆ ಆಗ್ತದ, ಇಳಿತದ ಅನ್ನುವಂತಹ ಮಾತದ. ಕೆಲವು ಕಡೆ ಮೋಡ ಕವಿದ ವಾತಾವರಣ. ದಕ್ಷಿಣ ಭಾರತದೊಳಗ ಚಳಿ ಹೆಚ್ಚಾಗ್ತದ ಅನ್ನುವಂತಹ ಮಾತು ಇದೆ. ಬೇರೆ ದೇಶಗಳಲ್ಲಿ ಭಾರಿ ಪ್ರಮಾಣದೊಳಗ ಮಳೆಯಾಗಿ ನಷ್ಟ ಸಂಭವಿಸುವಂತಹ ಸನ್ನಿವೇಶ ನಿರ್ಮಾಣ ಆಗಬಹುದು ಅಂಥೇಳಿ ಹೇಳ್ತಾ ಇದ್ದಾರೆ. ದಿನಾಂಕ October 24, 25, 28, 30 November 1, 3, 4 ಈ ದಿನಗಳಂದು ಉತ್ತಮ ಮಳೆ ಆಗಬಹುದು ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ October 20 ಬುಧವಾರದಿಂದ ಬರುವ ಮಂಗಳವಾರ October 26 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮಗ ಬೇಕಾಗಿರುವಂತಹ ವಾತಾವರಣ ಇರಬಹುದಾಗ್ಯದ. ಒಳ್ಳೆ ಬಿಸಿಲಿನ ವಾತಾವರಣ ಇರಬಹುದು, ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಬಹುದು. ಆದ್ರ ಮಳೆಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಹೀಗಾಗಿ ತಾವು ಬಿತ್ತನೆ ಮಾಡುವಂತಹ ಕೆಲಸಗಳು ಅಲ್ಲದೆ ಬೇರೆ ಬೇರೆ ಏನು ಕೃಷಿ ಚಟುವಟಿಕೆಗಳದಾವ ಅವುಗಳನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ತಮಗ ಈ ವಾರ ಸಾಧ್ಯ ಆಗಬಹುದು ಅನ್ನುವಂತಹ ಸೂಚನೆ ಅದ. ಇನ್ನ ಯಾರ್ಯಾರಿಗೆ ನೀರಿನ ಅವಶ್ಯಕತೆ ಇದೆ, ನೀರಾವರಿ ಅವಶ್ಯಕತೆ ಇದೆ, ಅವರು ತಮ್ಮ ಅನುಕೂಲವನ್ನ ನೋಡಿಕೊಂಡು ತಮ್ಮಲ್ಲಿ ನೀರಾವರಿ ಮೂಲಗಳಿದ್ವು ಅಂತಂದ್ರ ನೀರು ಹಾಯಿಸುವುದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಬಹುದು. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣವನ್ನ ನಾವು ಈ ಸಮಯದೊಳಗ ನೋಡಬಹುದಾಗಿದ. ಮತ್ತೆ ಕೃಷಿಗೆ ಉತ್ತಮವಾದಂತಹ ಒಂದು ಸನ್ನಿವೇಶ ಈ ಸಮಯದೊಳಗ ನಿರ್ಮಾಣ ಆಗುವುದು. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ, ಬೀದರ್, ರಾಯಚೂರು, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆ ಸಾಧ್ಯತೆಗಳು ಕೇವಲ 10-15% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗ 20-24 ತಾರೀಕಿನ ತನಕ, ಅಂದ್ರ ಬುಧವಾರ 20 ರವಿವಾರ 24 ತನಕ ಮಳೆ ಸಾಧ್ಯತೆಗಳು ಕೇವಲ 10%. 25 ತಾರೀಕು ಸೋಮವಾರ 30 ಮತ್ತು 26 ತಾರೀಕು ಮಂಗಳವಾರ 35% ಅನ್ನುವಂತಹ ಒಂದು ಸೂಚನೆ ಅದ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 20 ಶನಿವಾರ 23 ತಾರೀಕಿನ ತನಕ ಮಳೆ ಸಾಧ್ಯತೆಗಳು 10%, ರವಿವಾರ 24 ತಾರೀಕು 35, ಸೋಮವಾರ 25 ತಾರೀಕು ಮತ್ತು ಮಂಗಳವಾರ 26 ತಾರೀಕು 40%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 20 ತಾರೀಕಿನಿಂದ ಶುಕ್ರವಾರ 22 ತಾರೀಕಿನ ತನಕ ಮಳೆ ಸಾಧ್ಯತೆಗಳು 10%, ಶನಿವಾರ 23 ತಾರೀಕು 30%, ರವಿವಾರ 24 ತಾರೀಕು 45, ಸೋಮವಾರ 25, ಮಂಗಳವಾರ 26, ಈ ಎರಡು ದಿವಸ 40% ಅನ್ನುವಂತಹ ಒಂದು ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 20 ತಾರೀಕಿನಿಂದ ರವಿವಾರ 24 ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು 10%, ಸೋಮವಾರ 25 ಮತ್ತು ಮಂಗಳವಾರ 26, ಈ ಎರಡು ದಿವಸ 35% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳನ್ನ ನಾವು ನೋಡಿದ್ವಿ. ಒಟ್ಟಿನೊಳಗ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗದ. ಆದ್ರೆ ಒಂದನ್ನ ಇಲ್ಲಿ ತಾವು ಗಮನಿಸಬೇಕು, ಬಾಗಲಕೋಟೆ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಂಗಳವಾರ 26 ತಾರೀಕು ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಎರಡು ಜಿಲ್ಲೆಗಳನ್ನು ಬಿಟ್ಟರೆ ಉಳಿದ ಎಲ್ಲಾ ಕಡೆ ಎಲ್ಲಾ ದಿನಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದೆ, ಬಿಸಿಲಿನ ವಾತಾವರಣ ಇರಬಹುದು. ಅದರ ಪ್ರಕಾರ ತಾವು ತಮ್ಮ ಯೋಜನೆಗಳನ್ನ ರೂಪಿಸಿಕೊಂಡು ಕೃಷಿ ಚಟುವಟಿಕೆಗಳನ್ನ ಮಾಡಿಕೊಂಡು ಹೋಗಬಹುದು. ಇದರೊಳಗ ಬದಲಾವಣೆ ಆಗಬಹುದು. ಅಂತಹ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಅದಕ್ಕಾಗಿ ತಾವು ಮುಂಜಾನೆ 6:50 ಮತ್ತು ಸಾಯಂಕಾಲ 6:50 ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಅಲ್ಲದೆ ಯಾರ್ಯಾರು ಇನ್ನೂ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅವರು ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ರೇಡಿಯೋ ಕೇಳೋದ್ರ ಕಡೆ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಮತ್ತ ಇದರ ಜೊತೆಗೆ ಇನ್ನೂ ಅನೇಕ ಆಪ್ಗಳದಾವ, ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗ ಸಂಗ್ರಹ ಮಾಡಿ ಇಟ್ಟುಕೊಂಡ್ರೆ ತಮಗೆ ಬಹಳಷ್ಟು ಅನುಕೂಲ ಆಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ರೈತ ಬಾಂಧವರೇ ಗಮನಿಸಿ, ನಾಳೆ ಬೆಳಿಗ್ಗೆ 10:30 ಜೊತೆ ಜೊತೆಯಲ್ಲಿ ನೇರ ಫೋನಿನ್ ಸಂವಾದ ಕಾರ್ಯಕ್ರಮ ಮೂಡಿಬರಲಿದೆ. ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಸೌಲಭ್ಯಗಳು ಈ ಕುರಿತು ನಾಳೆ ಭಾಗವಹಿಸುತ್ತಾರೆ. ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕುರ್, ಬ್ಯಾಂಕಿನ ಉಪಾಧ್ಯಕ್ಷರಾದ ಸುರೇಶ್ ಸಜ್ಜನ್ ಹಾಗೂ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಚಿದಾನಂದ್ ನಿಂಬಾಳ್. ನಾಳೆ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಬ್ಯಾಂಕಿನಿಂದ ರೈತಾಪಿ ವರ್ಗಕ್ಕೆ ಸಿಗುವ ಸೌಲಭ್ಯಗಳು ಮತ್ತು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ತಾವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು ಹಿಂಗವ 2959986 ಮತ್ತು 2959987. ಕಲಬುರಗಿಯ ಎಷ್ಟಡಿ ಕ್ರಮಾಂಕ 08472. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಡಾ ಸದಾನಂದ್ ಪೆರ್ಲಾ. ರೈತ ಬಾಂಧವರೇ, ದೂರವಾಣಿ ಸಂಖ್ಯೆಗಳನ್ನು ಇನ್ನೊಮ್ಮೆ ಗಮನಿಸಿ 2959986 ಮತ್ತು 2959987. ಕಲಬುರಗಿಯ ಎಷ್ಟಡಿ ಕ್ರಮಾಂಕ 08472. ಈಗ ಬೆಂಗಳೂರಿನ ಬೋರಮ್ಮ ಮತ್ತ ಸಂಗಡಿಗರಿಂದ ಸೋಬಾನೆ ಪದ ಕೇಳೋಣ. ಕಂಡ ಗಿರಜೆ ಪಾರ್ವತಿಯ ಕೋಡೆ ನಮಗೆ ಶೋಭಾನವೇ. ಗಿರಜೆ ಪಾರ್ವತಿಯ ಕೋಡೆ ನಮಗೆ ಶೋಭಾನವೇ. ಗಿರಜೆ ಕೊಡವಾಕೆ ಹತ್ತಿಲ್ಲ ಮಾವಿಲ್ಲ ಮತ್ತ ಬಾರಿಲ್ಲ ಮನೆಯಲ್ಲಿಲ್ಲ ಶೋಭಾನವೇ. ಮತ್ತ ಬಾರಿಲ್ಲ ಮನೆಯಲ್ಲಿಲ್ಲ ಶೋಭಾನವೇ. ಮತ್ತ ಬರಿಲ್ಲ ಮನೆಯಲ್ಲಿಲ್ಲ ಮಠಕ್ಕೆ ಗಿರಜೆ ಪಾರ್ವತಿಯ ಕೊಡೋದಿಲ್ಲ ಶೋಭಾನವೇ. ಗಿರಜೆ ಪಾರ್ವತಿಯ ಕೊಡೋದಿಲ್ಲ ಶೋಭಾನವೇ. ಅತ್ತೇನು ನಾನೇ ಮತ್ತೆ ಸಾದರೋ ನಾನೇ ಮತ್ತ ಅಮ್ಮ ನಾನೇ ಗುರುವೋ ನಾನೇ ಶೋಭಾನವೇ. ಎತ್ತ ಅಮ್ಮ ನಾನೇ ಗುರುವೋ ನಾನೇ ಶೋಭಾನವೇ. ಎತ್ತಮ್ಮ ನಾನೇ ಗುರು ನಾನೇ ನಾ ತಂದೆ ಆ ಮಠಕ್ಕೆ ನನ್ನ ಕೊಡಬೇಕು ಶೋಭಾನವೇ. ಆ ಮಠಕ್ಕೆ ನನ್ನ ಕೊಡಬೇಕು ಶೋಭಾನವೇ. ಆದಿಲುಣ್ಣೋನ ಬೀದಿಲ್ಲಿ ಕೆಡೆಯೋನ ಯಕ್ಕ ದೆಲಿಯಲ್ಲಿ ತೀರಾದುಣ್ಣೋ ಶೋಭಾನವೇ. ಯಕ್ಕ ದೆಲಿಯಲ್ಲಿ ತೀರಾದುಣ್ಣೋ ಶೋಭಾನವೇ. ಯಕ್ಕ ದೆಲಿಯಲ್ಲಿ ತಿರುದುಣ್ಣ ಜಂಗುಮನ ಏನೋ ಮೆಚ್ಚಿದೆ ಗೀರಾಜಮ್ಮ ಶೋಭಾನವೇ. ಏನೋ ಮೆಚ್ಚಿದೆ ಗೀರಾಜಮ್ಮ ಶೋಭಾನವೇ. ಅದೆ ನಮ್ಮರ ಮಾನೆ ಬಿದಿ ನಮ್ಮ ಗುರು ಮಾಟ ಯಕ್ಕದೆಲೆ ಚಿನ್ನದ ರಾವಣ ಶೋಭಾನವೇ. ಯಕ್ಕದೆಲೆ ಚಿನ್ನದ ರಾವಣ ಶೋಭಾನವೇ. ಯಕ್ಕದೆಲೆ ಚಿನ್ನದ ಹರುವಾಣ ನಮ್ಮ ತಂದೆ ಆ ಮಠಕ್ಕೆ ನನ್ನ ಕೊಡಬೇಕು ಶೋಭಾನವೇ. ಆ ಮಠಕ್ಕೆ ನಮ್ಮ ಕೊಡಬೇಕು ಶೋಭಾನವೇ. ಪುಟ್ಟು ಗಿರಜಮ್ಮ ಕುಟ್ಟು ತೇಲಂದಾಳು ಲವ್ವಯ್ಯ ಮದುವೆ ಆಗಬೇಕು ಶೋಭಾನವೇ. ಲವ್ವಯ್ಯ ಮದುವೆ ಆಗಬೇಕು ಶೋಭಾನವೇ. ಒಡೆಯರ ಗಿರಜಮ್ಮನ ಬಡಿಯೇರಿ ಬಾಯ ಮ್ಯಾಲೆ ಒಪ್ಪರ ಕೈಯಿಂದ ಕ್ಯಾಳ ಕಿರುಸೆ ಶೋಭಾನವೇ. ಒಪ್ಪರ ಕೈಯಿಂದ ಕ್ಯಾಳ ಕಿರುಸೆ ಶೋಭಾನವೇ. ಆದಿಲುಣ್ಣೋನ ಬೀದಿಲ್ಲಿ ಕೆಡೆಯೋನ ಹಾಲ ದೆಲಿಯಲ್ಲಿ ತೀರಾದುಣ್ಣೋ ಶೋಭಾನವೇ. ಹಾಲ ದೆಲಿಯಲ್ಲಿ ತೀರಾದುಣ್ಣೋ ಶೋಭಾನವೇ. ಹಾಲ ದೆಲಿಯಲ್ಲಿ ತಿರುದುಣ್ಣ ಜಂಗುಮನ ಏನೋ ಮೆಚ್ಚಿದೆ ಗೀರಾಜಮ್ಮ ಶೋಭಾನವೇ. ನೀನೇನೋ ಮೆಚ್ಚಿದೆ ಗೀರಾಜಮ್ಮ ಶೋಭಾನವೇ. ಅದೆ ನಮ್ಮರ ಮಾನೆ ಬಿದಿ ನಮ್ಮ ಗುರು ಮಾಟ ಅರದೆಲ ಚಿನ್ನದ ರಾವಣ ಶೋಭಾನವೇ. ಅರದೆಲ ಚಿನ್ನದ ರಾವಣ ಶೋಭಾನವೇ. ಅರದೆಲ ಚಿನ್ನದ ರುವಾಣ ನಮ್ಮ ತಾಯೇ ಆ ಮಠಕ್ಕೆ ನನ್ನ ಕೊಡಬೇಕು ಶೋಭಾನವೇ. ಆ ಮಠಕ್ಕೆ ನನ್ನ ಕೊಡಬೇಕು ಶೋಭಾನವೇ. ಅಮ್ಮ ಕುಟ್ಟುತ್ತೆ ನಂದಾಳೆ ಅಪ್ಪಾಜಿ ನಮ್ಮ ಕೊಡಾರಂತೆ ಶೋಭಾನವೇ. ಅಪ್ಪಾಜಿ ನಮ್ಮ ಕೊಡಾರಂತೆ ಶೋಭಾನವೇ. ಅತ್ತು ಕಾಲೇಣಿ ಅಟ್ಟಾಕೆ ಆ ಕಾಳೆ ಅವಳತ್ಯಾಲತ್ತಡಕ್ಕೆ ತಗಾದಾಳೆ ಶೋಭಾನವೇ. ಅತ್ಯಾಲತ್ತಡಕ್ಕೆ ತಗಾದಾಳೆ ಶೋಭಾನವೇ. ಅತ್ಯಾಲ ತಡಕ್ಕೆ ತಗದೋಳೆ ಪಾರ್ವತಿ ಋಷಿ ಮನಗೊಳಗೆಲ್ಲ ಕೂಡ ತಾಳೆ ಶೋಭಾನವೇ. ಋಷಿ ಮನಗೊಳಗೆಲ್ಲ ಕೂಡ ತಾಳೆ ಶೋಭಾನವೇ. ಋಷಿ ಮನಗೊಳಗೆಲ್ಲ ಕೊಟ್ಟೋಳೆ ಪಾರ್ವತಿ ಗುರುವೇ ನಿಮ್ಮಟಕ್ಕೆ ಜಯ್ಯ ಜಯ್ಯ ಶೋಭಾನವೇ. ಗುರುವೇ ನಿಮ್ಮಟಕ್ಕೆ ಜಯ್ಯ ಜಯ್ಯ ಶೋಭಾನವೇ. ಆರು ಕಲೇಣಿ ಅಟ್ಟಾಕೆ ಆ ಕಾಳೆ ಆರಾಲಾರಡಕ್ಕೆ ತಗಾದಾಳೆ ಶೋಭಾನವೇ. ಆರಾಲಾರಡಕ್ಕೆ ತಗಾದಾಳೆ ಶೋಭಾನವೇ. ಆರ್ಯಾಲಾರಣಕ್ಕೆ ತಗುದೋಳೆ ಪಾರ್ವತಿ ಋಷಿಮನಗೊಳಗೆಲ್ಲ ಕೂಡ ತಾಳೆ ಶೋಭಾನವೇ ಋಷಿಮನಗೊಳಗೆಲ್ಲ ಕೂಡ ತಾಳೆ ಶೋಭಾನವೇ ಋಷಿಮುನುಗಳಿಗೆಲ್ಲ ಕೊಟ್ಟೋಳೆ ಪಾರ್ವತಿ ಗುರುವೇ ನಿಮ್ಮಟಕ್ಕೆ ಜಯ್ಯ ಜಯ್ಯ ಶೋಭಾನವೇ ಗುರುವೇ ನಿಮ್ಮಟಕ್ಕೆ ಜಯ್ಯ ಜಯ್ಯ ಶೋಭಾನವೇ. ಇಲ್ಲಿ ತನಕ ಬೆಂಗಳೂರಿನ ಬೋರಮ್ಮ ಮತ ಸಂಗಡಿಗರಿಂದ ಶೋಭಾನೆ ಪದ ಕೇಳಿದ್ರಿ. ರೈತ ಬಾಂಧವರೇ ಗಮನಿಸಿ, ಇಂದು ಸಂಜೆ 7:45 ಲಸಿಕಾಕರಣ 100 ಕೋಟಿ ಸಾಧನೆ 2ನೇ ಭಾಗ ಮೂಡಿಬರಲಿದೆ. ಬೃಹತ್ ಬೆಂಗಳೂರು